ಇವು ಇಲ್ಲಿರೋವೆಲ್ಲ ಮಡಿ ಮೊಬೈಲು. ನಮ್ಮ ನಿಮ್ದು ಯಾರು ತಪ್ಪಿಲ್ಲ ಅದು, ಅದು 70 ವರ್ಷ ಅಂದ್ರೂ ಅದು ಹಂಗೆ ಹಾಕುತ್ತಾನೆ ಬಂದು. ಅದು ಅದೇನಂತಾರೆ ಅದಕ್ಕೆ, ಎಡ ಪಾರ್ಲಿಮೆಂಟ್ ಒಳಗೆ ಎಡ ಕನ್ನಡದಾಗೆ ಹಾಂ, ಎಡಪಂಥೀಯರು ಬಲಪಂಥೀಯರು ಹೌದಲ್ಲ. ನೀವು ಗೊತ್ತು ನಂಗೆ ಸಪ್ಪೆ ಕ್ಲಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನದು ಏನಪ್ಪ ಒಂದು ಒಂದು ಒಂದು ಏನೋ ಒಂದು ಒಂದು ಖುಷಿ ಇದು ಒಂದು ಪ್ರಸಂಗ. ಅಲ್ಲಿಗೆ ಅಲ್ಲಿ ಬಿಟ್ಬಿಡೋಗಿದ್ರು ಮತ್ತೆ ಚೆಕ್ಕೊಂಡು ಹೋಗ್ಬಾರ್ದು. ಓಂ ಹರಿ ಓಂ, ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಪ್ನೆ ಚ ವಸ್ತುಕ ಕಾಯಃ ಸ್ವಪ್ನೆ ಚ ವಸ್ತುಕ ಕಾಯಃ ಪೃಥಗನ್ಯಸ್ಯ ದರ್ಶನಾತ್ ಪೃಥಗನ್ಯಸ್ಯ ದರ್ಶನಾತ್ ಯಥಾ ಕಾಯಸ್ತಥಾ ಸರ್ವಂ ಯಥಾ ಕಾಯಸ್ತಥಾ ಸರ್ವಂ ಚಿತ್ತ ದೃಶ್ಯಮ ವಸ್ತುಕಂ ಚಿತ್ತ ದೃಶ್ಯಮ ವಸ್ತುಕಂ. ಸ್ವಪ್ನೆ ಚ ವಸ್ತುಕ ಕಾಯಃ ಸ್ವಪ್ನೆ ಚ ವಸ್ತುಕ ಕಾಯಃ ಪೃಥಗನ್ಯಸ್ಯ ದರ್ಶನಾತ್ ಯಥಾ ಕಾಯಸ್ತಥಾ ಸರ್ವಂ ಚಿತ್ತ ದೃಶ್ಯಮ ವಸ್ತುಕಂ ಗ್ರಹಣಾತ್ ಜಾಗರಿತವತ್ ತದ್ಹೇತು ಸ್ವಪ್ನ ಇಷ್ಯತಿ ತದ್ಹೇತುತ್ವಾತ್ತು ತಸ್ಯೈವ ಸಜ್ಜಾಗರಿತ ಮಿಷ್ಯತೆ ಗ್ರಹಣಾತ್ ಜಾಗರಿತವತ್ ತದ್ಹೇತು ಸ್ವಪ್ನ ಇಷ್ಯತೆ ತದ್ಹೇತುತ್ವಾತ್ತು ತಸ್ಯೈವ ಸಜ್ಜಾಗರಿತ ಮಿಷ್ಯತೆ. ಏಳ್ನೂರ 77 ಆಗಿದೆ, 78 ಮಾಡಬೇಕು. ಹಾಂ, 76 ಮಾಡಬೇಕಾ? ಓಕೆ, ಆಗಿದೆ, ಭಾವಾರ್ಥ ಆಗಿದೆ. ಓಕೆ, ನೋ ಪ್ರಾಬ್ಲಮ್. ಸ್ವಪ್ನೆ ಕನಸಿನಲ್ಲಿ ಒಂದೊಂದು ಥಾಟನ್ನು ಇಂಡಿಪೆಂಡ್ ಆಗಿ ಕೊಟ್ಟು ಎರಡು ಮೂರು ಶ್ಲೋಕಗಳನ್ನು ಫಾಲೋ ಮಾಡ್ತಾರೆ. ಸ್ವಪ್ನೆ ಇಲ್ಲೊಂದು ಹೊಸ ವಿಚಾರವನ್ನು ಮಂಡಿಸ್ತಾರೆ. ಸ್ವಪ್ನದಲ್ಲಿ ಕಾಯ ಅವಸ್ತುಕ, ಕಾಯ ಅಂದರೆ ಶರೀರ, ಶರೀರವು ವಾಸ್ತವಿಕವಾಗಿ ಸ್ವಪ್ನದಲ್ಲಿ ಇಲ್ಲವೇ ಇಲ್ಲ. ಯಾವ ಶರೀರ, ಯಾವ ಶರೀರವನ್ನು ನಾವು ನೋಡ್ತಾ ಇದ್ದೀವಿ ಆ ಶರೀರ ಸ್ವಪ್ನದಲ್ಲಿ ಇಲ್ಲದು. ಅವಸ್ತುಕ ಅನ್ಯಸ್ಯ ಪೃಥಕ್ ದರ್ಶನಾತ್. ಯಾಕೆ ಅಂತ ನೀವು ಕೇಳಿದ್ದಾದರೆ ಅದು ಬೇರೆಯೇ ಆಗಿ ಕಾಣಿಸ್ತಾ ಇದೆ. ಪೃಥಕ್ ಅಂದರೆ ಬೇರೆ, ಇನ್ನೊಂದಾಗಿ, ಬೇರೆ ಇನ್ನೊಂದಾಗಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಅಂದಮೇಲೆ ಇದೆ ಇಲ್ಲ, ಅವಸ್ತುಕ. ಇಲ್ಲದೇ ಇದ್ದರೂ ಇದ್ದ ಹಾಗೆ ಕಾಣಿಸ್ತದೆ. ಹೇಗೆ ಕನಸಿನ ಶರೀರವೋ ಹಾಗೆಯೇ ಇತರ ಚಿತ್ತ ದೃಶ್ಯಗಳು ಕೂಡ. ಅದನ್ನು ಎಕ್ಸ್ಟೆಂಡ್ ಮಾಡ್ರೆ ಹಾಗೆ, ಹೇಗೆ ಇತರ ಚಿತ್ತ ದೃಶ್ಯಗಳು ಹಾಗೆ ಎಚ್ಚರದ ದೃಶ್ಯ ವಸ್ತುಗಳು, ಎಚ್ಚರದಲ್ಲಿಯ ದೃಶ್ಯಗಳು ಚಿತ್ತ ದೃಶ್ಯಗಳೇ, ಕನಸಿನ ದೃಶ್ಯಗಳು ಚಿತ್ತ ದೃಶ್ಯಗಳೇ, ಎರಡರಲ್ಲಿ ಕಾಮನ್ ಆಗಿರೋದು ಚಿತ್ತ. ಹೀಗಾಗಿ ಎರಡು ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿಗೆ ಇದು ಕನಸು ಮುಗೀತು, ಇಲ್ಲಿಗೆ ಇದು ಎಚ್ಚರ ಅಂತ ಇಲ್ಲ. ವಾಸ್ತವಿಕವಾಗಿ ಎಚ್ಚರ ಅಂತ ನಾವೇನು ಕರಿತೀವೋ, ಎಚ್ಚರದ ಎಲ್ಲ ಅನುಭವಗಳಿಂದ ಸಹಿತವಾಗಿ ಎಲ್ಲ ಜೀವರಾಶಿಗಳು, ಪದಾರ್ಥಗಳು, ದೇವತೆಗಳು, ಲೋಕಗಳು ಸಹಿತವಾಗಿ ಕನಸಿನ ಹುಲ್ಲು ಕಡ್ಡಿಯವರೆಗೂ ಎಲ್ಲವೂ ಚಿತ್ತದೃಶ್ಯಗಳು. ಎರಡು ಅವಸ್ಥೆ ಇಲ್ಲೇ ಇಲ್ಲ. ಹಾಗಾದ್ರೆ ಈ ಎರಡರಲ್ಲಿ ಯಾವುದನ್ನು ನಾವು ಪರಿಗಣಿಸ್ಬೇಕು ಅಂದ್ರೆ, ಇವು ಎರಡಿಲ್ಲೇ ಇಲ್ಲ, ಎರಡು ಸೇರಿ ಒಂದೈದು ದೀರ್ಘವಾದದ್ದು. ಇದರಲ್ಲಿ ನಾವು ಇದನ್ನು ದೀರ್ಘವಾದ ಇದನ್ನು ಕನಸೆಂದು ಪರಿಗಣಿಸಬೇಕಾ ಎಚ್ಚರವೆಂದು ಪರಿಗಣಿಸಬೇಕಾ? ಚಿತ್ತದೃಶ್ಯಗಳೇ ಓಕೆ, ಎಲ್ಲವೂ ಚಿತ್ತದೃಶ್ಯಗಳೇ. ಇವುಗಳನ್ನು ಕನಸೆಂದು ನಾವು ಪರಿಗಣಿಸಬೇಕಾ, ಕನಸು ಎಚ್ಚರ ಅಂತ ಎರಡು ಭಾಗ ಮಾಡಬಾರ್ದು ಅಂತ ಆಯ್ತೀಗ. ಕನಸೆಂದು ಪರಿಗಣಿಸಬೇಕಾ, ಇದನ್ನು ಎಚ್ಚರ ಎಂದು ಪರಿಗಣಿಸಬೇಕಾ? ಎಚ್ಚರವೆಂದು ಪರಿಗಣಿಸಲಿಕ್ಕಾಗುವುದಿಲ್ಲ. ಏಕೆಂದರೆ ಕನಸಿನ ವಸ್ತುಗಳು, ಪದಾರ್ಥಗಳು ಎಚ್ಚರದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಕನಸಿನ ಪದಾರ್ಥಗಳು ಎಚ್ಚರದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಎಚ್ಚರದ ವಿಷಯ ವಸ್ತುಗಳು ಕನಸಿನಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ಇವು ಎರಡೂ ಎಚ್ಚರವೇ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾದ್ರೆ ಉಳಿತೇನೀಗ ಕನಸು. ಸೊ ಕನಸು ಎಚ್ಚರ ಅನ್ನೋದು ಎರಡಿಲ್ಲ, ಇರುವುದೆಲ್ಲ ಏನು ಕನಸೇ. ಅಷ್ಟು ಮೀರಿ ನಿನಗೆ ಅದಕ್ಕೊಂದು ಅವಸ್ಥೆಯ ಗುರುತನ್ನು ಕೊಡಬೇಕು ಅಂತಾದರೆ, ಅದಕ್ಕೊಂದು ಅವಸ್ಥೆಯ ಗುರುತನ್ನು ಕೊಡಬೇಕು ಅಂತಾದರೆ ನೀನು ಅದನ್ನು ಎಲ್ಲವೂ ಕನಸೆಂದೇ ಗುರುತಿಸು. ಇಲ್ಲದೆ ಹೋದಲ್ಲಿ ನಮ್ಮ ಉತ್ತರ ಇದೆ ಅದ್ವೈತಿಗಳದು. ಕನಸು ಎಷ್ಟು ಮಿಥ್ಯವೋ ಜಾಗೃತವೂ ಕೂಡ ಅಷ್ಟೇ ಮಿಥ್ಯ. ಇದೆಲ್ಲವೂ ಮಿಥ್ಯ. ನಮ್ಮಲ್ಲಿ ಉತ್ತರ ಇದೆ, ಆದರೆ ನಾವು ನಿಮ್ಮ ಮೇಲೆ ಆ ವಿಚಾರ ಹೇರಿ ಭಾರ ಹೇರೋ ಅವಶ್ಯಕತೆ ನಮಗೇನು ಅನ್ನಿಸೋದಿಲ್ಲ. ಆದ್ದರಿಂದ ಇಷ್ಟು ಮಾತ್ರ ಗುರುತಿಸ್ಬೋದು, ಏನು ಅಂದರೆ ಇದು ಕೂಡ ಕನಸು. ಹಾಗೆಯೇ ಇದು ಕೂಡ ಕನಸೇ, ಕನಸು ಕನಸೇ, ಎಚ್ಚರವೂ ಕೂಡ ಕನಸೇ. ಚಿತ್ತದೃಶ್ಯಂ ಅವಸ್ತುಕಂ. ಈಗ ನೋಡೋಣ 276. ಸ್ವಪ್ನೇ ಚ ಅಟನ್ ದೃಶ್ಯತೆ ಯಃ ಕಾಯಃ ಸಹ ಅವಸ್ತುಕಃ. ಅಟನ್ ಏನು ಮಾಡ್ತಾನೆ? ರಿಲ್ಯಾಕ್ಸಿಂಗ್ ವಾಕಿಂಗ್ ಮಾಡ್ತಿರ್ತಾನೆ. ಅಟನ್ ತಿರುಗಾಡ್ತಾ ಇರ್ತಾನೆ, ರಿಲ್ಯಾಕ್ಸಿಂಗ್. ಇಲ್ಲಿ ಜೂ ಬೀಚ್ ಮೇಲೆ ಚೆಂದಾಗಿ ಆನಂದಿಸ್ತಾ ಇರ್ತಾನೆ ಕನಸಿನಲ್ಲಿ. ಕನಸಿನಲ್ಲಿ ಜೂ ಬೀಚ್ ಮೇಲೆ ಇವನು ವಾಕಿಂಗ್ ಮಾಡಿಕೊಂಡು ಆನಂದಿಸ್ತಾ ಇರ್ತಾನೆ. ಅದು ಒಂದು ಕನಸಿನ ಶರೀರ ಹೌದಲ್ಲೋ? ಸ್ವಪ್ನದಲ್ಲಿ ಇವನು ಅಟನ್, ತಿರುಗಾಡ್ತಾ ಇದ್ದಾನೆ. ತಿರುಗಾಡ್ತಾ ಇರುವುದು ಶರೀರ ಹೋದಲ್ಲು ವಸ್ತುಕವೋ ಅವಸ್ತುಕವೋ ಅವಸ್ತು ಅದು ಇಲ್ಲ, ಆದರೆ ಚಲನವಲನೆ ಮಾಡ್ತಾ ಇದೆ. ನನಗೆ ಎರಡು ಶರೀರನೂ ಒಂದೇ ಶರೀರ, ಮತ್ತೆ ಇಲ್ಲಿ ಎರಡವಲ್ಲ, ನಾನೊಂದು ಅಲ್ಲ ಚಲನವಲನೆ ಮಾಡೋದು ಅದು ಅವಸ್ತುಕ. ಇದು ಮೊದಲನೇ ಉತ್ತರ. ಅಲ್ಲದೆ ಎರಡನೇ ಸಾಲಿನ ಉತ್ತರ ಏನು? ಅದು ಏನದನು? ಅದು ಎಲ್ಲವೂ ಕೂಡ ಅನ್ಯ ಅನ್ಯಸ್ಯ ದರ್ಶನಾತ್. ಅದು ಅದು ಇನ್ನೊಂದು ಶರೀರವನ್ನಾಗಿ ನೋಡ್ತಾ ಇದ್ದೆ. ಇನ್ನೊಂದು ಶರೀರವನ್ನಾಗಿ ಅಂದರೆ ಹಾಗಾದ್ರೆ ಒಟ್ಟು ನನಗೆ ಎರಡು ಶರೀರ ಅಂತ ಆಯ್ತಲ್ಲ. ಇಲ್ಲ, ನನಗೆ ಎರಡು ಶರೀರ ಒಂದೇ ಶರೀರ ಅಂತ ನಾವು ಅಲ್ಲಪ್ಪ. ನೀನು ನೋಡ್ತಾ ಇರೋವನು ನಿನ್ನ ಶರೀರ ಒಂದು, ಅಲ್ಲಿ ನೋಡ್ತಾ ಕಾಣ್ತಾ ಇರೋದು ಮತ್ತೊಂದು ಶರೀರ. ಇಲ್ಲ, ಒಂದೇ ಶರೀರ. ಇದು ಒಂದೇ ಶರೀರ ಅಂದರೆ ಇನ್ನೊಂದು ಶರೀರ ಏನದು? ಅವಸ್ತುಕ ಇಲ್ವೇ ಇಲ್ಲ. ಈಗ ದ್ರಷ್ಟಾಂತ ಬರ್ತವ್ರೆ, ಯಥಾ ಕಾಯ ತಥಾ ಸರ್ವಂ. ಹೇಗೆ ಅದು ಅನ್ಯವಾದ ಶರೀರವೋ, ಅನ್ಯವಾದ ಟೇಬಲ್ಲೋ, ಅನ್ಯವಾದ ವೃಕ್ಷವೋ, ಅನ್ಯವಾದಂತಹ ಕನಸೋ, ಅನ್ಯವಾದಂತಹ ಎಚ್ಚರದ ವಿಷಯ ವಸ್ತುಗಳು ಪದಾರ್ಥಗಳು ಎಲ್ಲವೂ ಕೂಡ ಅನ್ಯವೇ. ಅವಷ್ಟು ಎಷ್ಟು ಅವಸ್ತುಕವೋ ಹಾಗೆ ಇವು ಕೂಡ ಎಲ್ಲ ಅವಸ್ತುಕ. ಅವಷ್ಟು ಎಲ್ಲ ಹೇಗೆ ಚಿತ್ತ ದೃಶ್ಯವೋ ಹಾಗೆ ಇವು ಕೂಡ ಚಿತ್ತ ದೃಶ್ಯ. ಎರಡು ಅವಸ್ಥೆ ಎಲ್ಲವಪ್ಪ ಮಹಾರಾಯ? ಸ್ವಪ್ನ ಎಚ್ಚರ ಹೋಗ್ರಿ ಬಿಡು, ಎರಡು ಸೇರಿ ಒಂದು ಅವಸ್ಥೆ ಅಂತ ಹೇಳೋಣ. ಆ ಒಂದು ಅವಸ್ಥೆ ಆದರೂ ಎಲ್ಲಿದೆ ತೋರಿಸ್ತಾನೆ. ಅವಸ್ತುಕ ಕನಸಿನಲ್ಲಿ ನೀನು ನೋಡಿದ ವೃಕ್ಷವನ್ನು ನನಗೆ ತೋರಿಸು. ಸ್ವಾಮಿ ಇದೇ ವೃಕ್ಷ, ಸ್ವಾಮೀಜಿ ಈ ಕನಸಿನಲ್ಲಿ ಬಂದಿದ್ದು ಇದೇ ವೃಕ್ಷ, ಇದೇ ವೃಕ್ಷ ಕನಸಲ್ಲಿ ಬಂದಿದ್ದು. ನಾನು ಕೇಳಿದ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಲ್ಲ. ಯಾವ ವೃಕ್ಷವು ಕನಸಿನಲ್ಲಿ ಬಂದಿತ್ತು ಅಂತ ಕೇಳಿದ್ನು? ಕನಸಿನ ವೃಕ್ಷವನ್ನು ತೋರಿಸು ಅಂತ ಹೇಳಿದ್ನು. ಮತ್ತೆ ಯಾಕೆ ತೋರಿಸ್ತಾ ಇಲ್ಲ ನೀನು? ಅವಸ್ತುಕ ಅದು ಇಲ್ಲಿಲ್ಲ, ಇದು ಅಲ್ಲಿಲ್ಲ, ಇವು ಎರಡೂ ನನ್ನಲ್ಲಿಲ್ಲ. ಮತ್ತೆ ಹೇಳ್ತಾರೆ, ತತಃ ಅನ್ಯಸ್ಯ ಸ್ವಾಪದೇಶಸ್ತಸ್ಯ ಪೃಥಕ ಕಾಯಾಂತರಸ್ಯ ದರ್ಶನಾತ್. ತತಃ ಆ ಮೂಲಕವಾಗಿ ಹೇಗೆ ಅನ್ಯಸ್ಯ ಸ್ವಾಪದೇಶಸ್ತಸ್ಯ ಕಾಯ ಸ್ವಪ್ನದೇಶದಲ್ಲಿ ಹೊರಗೆ ಕಾಣ್ತಾ ಇರುವಂತಹ ಯಾವುದಾದರೂ ಒಂದು ಶರೀರ, ಒಂದು ವಸ್ತು, ಒಂದು ಪದಾರ್ಥ, ಅದು ನಾನು ಅಂತ ಕಾಣ್ತದೋ ಅಥವಾ ಬೇರೆ ಅಂತ ಕಾಣ್ತದೋ? ಪೃಥಕ ಕಾಯ ಅಂತರಸ್ಯ ಪೃಥಕ, ಹೌದಾ? ನನಗಿಂತ ಬೇರೆಯಾಗಿ ಕಾಣ್ತಾ ಇದೆ, ದರ್ಶನಾತ್ ಕಾಣ್ತಾ ಇದೆ. ಯಥಾ ಸ್ವಪ್ನ ದೃಶ್ಯ ಕಾಯ ಅಸನ್ ತಥಾ ಸರ್ವಂ ಚಿತ್ತದೃಶ್ಯಂ ಅವಸ್ತುಕಂ ಜಾಗರಿತೆ ಅಪಿ. ಹೀಗೆ ಸ್ವಪ್ನದಲ್ಲಿ ಕಾಣುವಂತಹ ಕಾಣ್ತಾ ಇರುವಂತಹ ಶರೀರ ಅಸನ್ ತಥಾ ಅದು ಇಲ್ಲವೇ ಇಲ್ಲವೋ, ತಥಾ ಅದೇ ಪ್ರಕಾರ ಸರ್ವಂ ಚಿತ್ತ ದೃಶ್ಯಂ, ಚಿತ್ತದಲ್ಲಿ ದೃಶ್ಯವಾದಂತಹ ಎಲ್ಲ ವಸ್ತುಗಳು ಕೂಡ ಅವಸ್ತುಕಂ, ಅವು ಅವಸ್ತುಕವಾಗಿವೆ. ಆಯ್ತಾಯ್ತಾಯ್ತು, ಸ್ವಪ್ನದಲ್ಲಿ ಎಲ್ಲ ವಸ್ತುಗಳು ಪದಾರ್ಥಗಳು ಅವಸ್ತುಕ, ಆದರೆ ಜಾಗೃತದಲ್ಲಿ ಇದು ಇದು ವಸ್ತು ಇದೆ ಅಲ್ವೋ, ಇದು ಅವಸ್ತುಕ ಹೆಂಗೆ ಹೇಳ್ತೀರಿ? ಅವಿವೇಕಿಗಳಿಗಿದೆ ಅಷ್ಟೇ. ವಿಚಾರ ಮಾಡಿ ನೋಡಿದರೆ ಇದು ಕೂಡ ಚಿತ್ತ ದೃಶ್ಯವೇ. ಎಲ್ಲಿ ನೋಡ್ತಾ ಇದ್ದಿ, ಏನನ್ನು ನೋಡ್ತಾ ಇದ್ದಿ? ಅವಸ್ತುಕ ಸರ್ವಂ ಚಿತ್ತ ದೃಶ್ಯಂ ಅವಸ್ತುಕಂ ಜಾಗರಿತೆ ಅಪಿ, ಎಚ್ಚರದಲ್ಲಿಯೂ ಕೂಡ ಜಾಗೃತಾವಸ್ಥೆಯಲ್ಲಿ ಕೂಡ ನಾವು ನೋಡ್ತಾ ಇರುವಂತಹ ಪ್ರತಿಯೊಂದು ವಸ್ತು ಪದಾರ್ಥವು ಅವಸ್ತುಕಂ ಚಿತ್ತ ದೃಶ್ಯತ್ವಾದ ಇತ್ಯರ್ಥ. ಯಾಕೆ ಅಂತ ಅವರು ಲಾಜಿಕ್ ಅನ್ನು ಕೊಡ್ತಾರೆ. ಅದು ಚಿತ್ತ ದೃಶ್ಯ, ಇದು ಚಿತ್ತ ದೃಶ್ಯ, ಆ ಚಿತ್ತ ದೃಶ್ಯವು ಹೇಗೆ ಅವಸ್ತುಕವೋ ಹಾಗೆ ಈ ಚಿತ್ತ ದೃಶ್ಯವೂ ಕೂಡ ಅವಸ್ತುಕ. ಇದು ಇದು ಅಂದರೆ ಈ ಅಂದರೆ ಯಾವುದಿದು? ಜಾಗೃತ. ಸ್ವಪ್ನದಲ್ಲಿಯ ವಸ್ತುಗಳು ಹೇಗೆ ಅವಸ್ತುಕವೋ ಪದಾರ್ಥಗಳು, ಹಾಗೆ ಇಲ್ಲಿಯೂ ಕೂಡ ಇವು ಅವಸ್ತುಕ. ಏಕೆಂದರೆ ಅದು ಚಿತ್ತ ದೃಶ್ಯ, ಇದು ಚಿತ್ತ ದೃಶ್ಯ, ಚಿತ್ತ ದೃಶ್ಯಗಳು ಅವಸ್ತುಕ ಅಂತಂದರೆ ನೀವು ಒಂದು ಅವಸ್ಥೆಯ ಚಿತ್ತ ದೃಶ್ಯಗಳು ಅವಸ್ತುಕ, ಇನ್ನೊಂದು ಇನ್ನೊಂದು ಅವಸ್ಥೆಯಲ್ಲಿ ಚಿತ್ತ ದೃಶ್ಯಗಳು ವಸ್ತುಕ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಚಿತ್ತ ದೃಶ್ಯಗಳಲ್ಲೂ ಅವಸ್ತುಕ. ಸಿನಿಮಾ ಪರದೆ ಮೇಲೆ ಒಡಮೂಡುವ ಎಲ್ಲ ಫಿಲ್ಮ್ಗಳು ಫಿಲ್ಮ್ಗಳೇ. ಅದು ಸ್ಲೈಡ್ ಇರಲಿ, ಅದು ಕ್ಲಿಪ್ಪಿಂಗ್ ಇರಲಿ, ಅದು ಜನಗಣಮನ ಇರಲಿ, ಅದು ಕ್ರೈಮ್ ಇರಲಿ, ಅದು ಫ್ಯಾಮಿಲಿ ಸ್ಟೋರಿ ಇರಲಿ, ಎಲ್ಲವೂ ಕೂಡ ಸಾರ ಸಗಟಾಗಿ ಅವು ಫಿಲ್ಮ್ಗಳೇ. ಬೇಕಾದರೆ ಲಾಜಿಕಲ್ ಎಕ್ಸ್ಟೆಂಡ್ ತೊಗೊಂಡು ಹೋಗ್ರಿ, ಅವಷ್ಟು ವಾಸ್ತವಿಕ ಹೇಗಲ್ಲವೋ ಹಾಗೆ ಇವು ಎರಡು ಯಾವೂ ಕೂಡ ವಾಸ್ತವಿಕ ಅಲ್ಲ. ಇವು ಯಾವುವು ಅಂದ್ರೇನು? ಸ್ವಪ್ನದಲ್ಲಿರುವುದು ವಾಸ್ತವಿಕತೆ ಅಲ್ಲ ಅಲ್ಲ ಅನ್ನೋದಂತ ನಮಗೆ ಕಂಡು ಬಂದಿದೆ. ಜಾಗೃತದಲ್ಲಿ ಇರುವುದು ಕೂಡ ಅದು ವಾಸ್ತವಿಕ ಅಲ್ಲ. ಓಕೆ, ಸ್ವಪ್ನ ಸಮತ್ವಾತ್ ಅಸತ್ ಜಾಗರಿತಮಪಿ ಇತಿ ಪ್ರಕರಣಾರ್ಥಃ. ಯಾಕ್ರಂತ ಕೇಳಿದ್ರೆ ನಾವು ಏನು ಹೇಳೋಣಪ್ಪ, ಈ ಜಾಗೃತದಲ್ಲಿಯ ಎಲ್ಲ ವಸ್ತು ಪದಾರ್ಥಗಳು ಸ್ವಪ್ನದಂತೆಯೇ ಇವೆ. ಒಂದೇ ಲಾಜಿಕ್ನ ಮುಗಿಸ್ಬಿಡ್ತೀವಿ. ಈ ಜಾಗೃತಾವಸ್ಥೆಯಲ್ಲಿ ನಾವು ಏನೇನು ಅನುಭವಿಸ್ತಾ ಇದ್ದೀವೋ ಇವಷ್ಟು ವಸ್ತುಗಳು ಪದಾರ್ಥಗಳು ಸ್ವಪ್ನದಂತೆಯೇ ಇವೆ. ಸ್ವಪ್ನವು ಹೇಗೆ ಅವಸ್ತುಕ ಅಂತ ಬದಿಗಿಟ್ಬಿಟ್ಟು, ಹಾಗೆ ಇಲ್ಲಿರೋದೆಲ್ಲವೂ ಕೂಡ ಅವಸ್ತುಕ ಬದಿಗಿಟ್ಬಿಡು. ಸಾರ ಸಗಟ್ ದೊಡ್ಡ ಕಂಸ ಹಾಕ್ಬಿಡು. ಸ್ವಪ್ನ ಸಮತ್ವಾತ್ ಅಸತ್ ಜಾಗರಿತಮಪಿ ಅಸತ್ ಇತಿ ಪ್ರಕರಣಾರ್ಥ. ಈ ಪ್ರಕರಣವು ಇಷ್ಟು ಮಾತ್ರ ವಿಷಯವನ್ನು ಹೇಳುತ್ತದೆ. ಇತಶ್ಚ ಅಸತ್ವಂ ಜಾಗರಿತ ವಸ್ತುನಃ. ಈ ದೃಷ್ಟಿಯಿಂದ ವಿಚಾರ ಮಾಡಿದರೂ ಕೂಡ ಜಾಗೃತದ ವಸ್ತುಗಳು ಇವು ಅಸತ್ವ, ಇವು ಸತ್ಯತೆಯನ್ನು ಹೊಂದಿಲ್ಲ ಅಂದರೆ ಇನ್ನೊಂದು ದೃಷ್ಟಿಕೋನವನ್ನು ಈಗ ಕೊಡ್ತಾರೆ. ಮತ್ತೊಂದು ದೃಷ್ಟಿಕೋನ ಏನದು? ಗ್ರಹಣ ಜಾಗರಿತವತ್ ತದ್ಹೇತು ಸ್ವಪ್ನ ಇಷ್ಯತೆ, ತದ್ಹೇತುತ್ವಾತ್ತು ತಸ್ಯೈವ ಸಜ್ಜಾಗರಿತಮಿಷ್ಯತೆ. ತದ್ಹೇತು ತದ್ಹೇತು ಅಂತ ಎರಡು ಕಡೆಗೆ ಮೆನ್ಷನ್ ಮಾಡಿದ. ಹೇತು ಅಂದರೆ ಕಾರಣ, ತದ್ ಹೇತು ಅದಕ್ಕೆ ಇದು ಕಾರಣ, ಇದಕ್ಕೆ ಅದು ಕಾರಣ. ಸಂದರ್ಭ ನೋಡಬೇಕು, ತದ್ ಹೇತು ಯಾವುದಕ್ಕೆ ಅಂತ. ಹೇತು ಅಂದ್ರೆ ಕಾರಣ, ತದ್ ಹೇತು ಅದಕ್ಕೆ ಇದು ಕಾರಣ, ಅದಕ್ಕೆ ಇದು ಕಾರಣ ಅಂದಾಗ ಇದರ ಕಾರ್ಯ ಅದು ಅಂತ ಆಯ್ತಾ ಇಲ್ಲ. ಅದಕ್ಕೆ ಇದು ಕಾರಣ ಅಂದಾಗ ಇದ್ರ ಕಾರ್ಯ ಅದು ಅಂತ ಆಯ್ತಾ ಇಲ್ಲ. ಈಗ ನಿಮಗೆ ಕನ್ಫ್ಯೂಸ್ ಮಾಡ್ತೇನೆ ನಾನು, ಹೇಗೆಂದರೆ ಸ್ವಪ್ನಕ್ಕೆ ಕಾರಣ ಏನು? ತದ್ ಹೇತು ಆಯ್ತಾ? ಜಾಗೃತಕ್ಕೆ ಕಾರಣ ಏನು? ಜಾಗೃತಕ್ಕೆ ಕಾರಣ ಏನು? ಸ್ವಪ್ನದ ಎಲ್ಲ ಭಾವಗಳು ಎಲ್ಲ ಇರುವಿಕೆಗಳು ಇವು ಜಾಗೃತದ ಅನುಭವಗಳ ಸಂಸ್ಕಾರಗಳು ಪ್ರವೃತ್ತಿಗಳು, ಹೌದಾ? ಆದ್ದರಿಂದ ತದ್ ಹೇತು ಆಯಿತು. ಇನ್ನು ಇವೆಲ್ಲ ಸಂಸ್ಕಾರಗಳು ವೃತ್ತಿಗಳಿಂದ ಸಹಿತವಾಗಿ ವೃತ್ತಿರೂಪ ಸಹಿತವಾಗಿ ಅಂತಃಕರಣದಲ್ಲಿ ವಾಸ ಮಾಡಿವೆ, ಹೌದಾ? ಈ ಅಂತಃಕರಣದಲ್ಲಿ ವಾಸ ಮಾಡಿದಂತಹ ಈ ಸಂಸ್ಕಾರಗಳೇ ಈಗ ನಾನು ಅದಕ್ಕೆ ಇನ್ನೊಂದು ಶಬ್ದ ಸೇರಿಸ್ತೀನಿ, ಸಂಸ್ಕಾರ ಬೀಜಗಳು. ಈ ಸಂಸ್ಕಾರ ಬೀಜಗಳೇ ಮನಸ್ಸು ಬುದ್ಧಿಗಳಲ್ಲಿ ಏನಾಗ್ತವೆ, ಅಂತಃಕರಣದಲ್ಲಿ ಇದ್ದದ್ದು ಮನಸ್ಸು ಬುದ್ಧಿಗಳಲ್ಲಿ ಅವು ಕಾಮನೆಗಳಾಗ್ತವೆ. ಕಾಮನೆಗಳಾಗಿ ಅವು ದೇಹದಲ್ಲಿ ಏನಾಗಿ ಹೊರಬರ್ತವೆ, ಕರ್ಮವಾಗಿ ಹೊರಬರ್ತವೆ. ಕರ್ಮ ಆಗೇನು ಹೊರಬರ್ತದೆ, ಅದು ಜಾಗೃತದಲ್ಲಿ ಹೊರಬರ್ತದೆ. ಹಾಗಾದ್ರೆ ಜಾಗೃತಕ್ಕೆ ಕಾರಣ ಏನು? ಚಿತ್ತ ದೃಶ್ಯಗಳು. ಜಾಗೃತಕ್ಕೆ ಕಾರಣ ಚಿತ್ತ ದೃಶ್ಯಗಳು, ಸ್ವಪ್ನಕ್ಕೆ ಕಾರಣ ಜಾಗೃತ. ತದ್ ಹೇತು ತದ್ ಹೇತು ಬಾಯಿ ಬಾಯಿ ಬಡ್ಕೋಬೇಕೀಗ. ಇವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀನು ನಿಜ ಅಂತ ಒಪ್ಕೊಂಡ್ರೆ ಈ ಗೊಂದಲ ಮುಗಿಯೋದೇ ಇಲ್ಲ. ಸಾರಾ ಸಗಟಾಗಿ ಎರಡು ಮಿಥ್ಯ, ಆವಾಗ ಮಾತ್ರ ಗೋಜು ಕನ್ಫ್ಯೂಷನ್ನು ಶಾಂತವಾಗ್ತದೆ. ಕನ್ಫ್ಯೂಷನ್ ಶಬ್ದಕ್ಕೆ ಗೊಂದಲ, ಸ್ವಲ್ಪ ಸುಧಾರಿತವಾದ ಶಬ್ದ ಇದ್ದರೆ ಗೋಜು. ಗೋಜು ಗೋಜು ಗುಜ್ ಗುಜ್ ಗುಜ್ ಗುಜ್ ಗುಜ್ ಗುಜು, ಹಾಂ, ಏನಂತಾರದ ಸಂತೆ, ಎಂಥ ಸಂತೆ, ಎಂಥ ಸಂತೆ, ತರಕಾರಿ ಸಂತೆ ಅಲ್ಲ, ಮೀನದ ಮಾರ್ಕೆಟ್ಟು, ಅಲ್ಲೇ ಇರೋದೆಲ್ಲ ಗೋಜು. ಜಿಬಿ ಚಿಕ್ಕ ಚಿಬಿ ಚಿಕ್ಕ ಚಿಬಿ ಚಿಕ್ಕ ಚಿಬಿ ಚಿ, ಶಂಕರ್ ಹೇಳಿದೆ ಸ್ವಲ್ಪ ಕಾರ್ ಸೈಡ್ ನಿಲ್ಲಿಸ್ಪ, ಕಪ್ ಚಾಯ್ ಎಲ್ಲಾದ್ರೂ ಸಿಗ್ತದೆ ನೋಡು ಅಂದೆ. ಪಾಪ ಅದು ಎಷ್ಟು ಹೇಳ್ತಾ ಅಷ್ಟು ಮಾಡ್ತು, ಸೈಡ್ ನಿಲ್ಲಿಸಿದ, ನಿಲ್ಲಿಸಿ ಇಳಿದು ಬಂದ, ನಾನು ನೋಡ್ಕೊಂಬರ್ತೀನಿ ಸ್ವಾಮಿ ಹೋಗಿ ಬಾಪ. ಆಮೇಲೆ ನಾನು ಹಿಂಗೆ ನೋಡ್ತೀನಿ, ಸುತ್ತಲೂ ಮೀನದ ಮಾರ್ಕೆಟ್, ಗ್ಲಾಸ್ ಇಳಿಸ್ತೀನಿ, ಎಲ್ಲ ಮೀನು ಮಾತಾಡಿಕತ್ಬಿಟ್ಟು ಗುಜಿ ಗುಜಿ ಗುಜಿ ಗುಜಿ ಗುಜಿ ಗುಜಿ ಗುಜಿ ಗುಜಿ ಗುಜಿ ಗುಜಿ ಗುಜಿ ಗುಜಿ, ಹಾರ್ನ್ ಮಾಡಿ ಕರೆದವ ನಿಂಗೆ ಮಾರಾಯ, ಮೊದಲ ಗ್ರಾಹಕ ಕಾರ್ತಿಗೆ ಸ್ವಾಮಿಗಳು ಯಾಕೆ ಮೀನು ಹಾಕೊಂಡ್ಕೊಳಿಗೆ ಬಂದಾರ ಅಂತ. ಬೇಡ ಬೇಡ ತರಿಸ್ ತೆಗೆದು ಹೆಸ ಹೋತ ಈಚಂದ ಮರದ ಕೆಳಗೆ ಕೂತ್ಕೊಂಡು ಮಜ್ಜಿಗೆ ನೀ ಕುಡಿತಾ ಇದ್ರು ಕೂಡ ಹಾಗೆ ಅನ್ಕೊಂಬಲ್ಲ ಜನ, ಸಾರಾಯಿ ಕುಡಿತೇನೆ ಅಂತ ಹೇಳ್ತಾರೆ. ಹಂಗೆ ಸಾರ ಸಗಟಪ್ಪ ಇಲ್ಲೇ ಇಲ್ಲ, ಅವಸ್ತು ಕೈಯವ. ಅದಕ್ಕೆ ಅವರು ಈ ತದ್ ಹೇತು ತದ್ ಹೇತು ಅಂತ ಎರಡು ಸಲ ಉಪಯೋಗ ಮಾಡಿ ನಮ್ಮನ್ನು ಏನು ಮಾಡಿಬಿಟ್ರು, ಕನ್ಫ್ಯೂಸ್ ಮಾಡಿಬಿಟ್ರಿ. ಗ್ರಹಣಾತ ಜಾಗರಿತವತ್ ಸ್ವಪ್ನ ಹೇತು. ಸ್ವಪ್ನ ಜಾಗೃತಾವಸ್ಥೆ ಜಾಗರಿತವತ್ ಜಾಗೃತವತ ಜಾಗೃತಾವಸ್ಥೆಯ ವಸ್ತು ಪದಾರ್ಥಗಳು ನಾವು ಎಷ್ಟರ ಮಟ್ಟಿಗೆ ಸತ್ಯವೆಂದು ಗ್ರಹಿಸುತ್ತೇವೋ ಅಷ್ಟೇ ಸತ್ಯವೆಂದು ಸ್ವಪ್ನದ ದೃಶ್ಯಗಳನ್ನು ಕೂಡ ನಾವು ಸ್ವೀಕಾರ ಮಾಡ್ತೇವೆ ಯಾವಾಗ ಸ್ವಪ್ನದಲ್ಲಿದ್ದಾಗ. ಆದ್ದರಿಂದ ಏನು ಆಫ್ಟರ್ ಆಲ್ ಸ್ವಪ್ನ? ಜಾಗೃತಾವಸ್ಥೆಯ ಸಂಸ್ಕಾರಗಳು. ಹೌದು, ಜಾಗೃತಾವಸ್ಥೆಯ ಸಂಸ್ಕಾರಗಳು ಅವು ಇಲ್ಲಿ ಮತ್ತೆ ಪುನಃ ಪ್ರಕಟವಾಗ್ತವೆ. ಅದನ್ನು ಒಟ್ಟಾರೆ ಸೇರಿ ನಾವೇನು ಮಾಡ್ತೀವಿ? ಸ್ವಪ್ನ ಅಂತ ಕರಿತೀವಿ. ಸ್ವಪ್ನ ಇಷ್ಯತೆ. ಆದ್ದರಿಂದ ಈ ಸ್ವಪ್ನಕ್ಕೆ ತದ್ ಹೇತು. ಈ ಸ್ವಪ್ನಕ್ಕೇನು ಕಾರಣ? ತದ್. ತದ್ ಶಬ್ದ ಯಾರು ಹೇಳ್ತು? ಜಾಗೃತ. ಜಾಗೃತವು ತತ್ ಶಬ್ದ, ತತ್ ಶಬ್ದ ಜಾಗೃತಕ್ಕೆ ಹೋಗ್ತದೆ. ಆ ಸ್ವಪ್ನಕ್ಕೆ ಜಾಗೃತ ವಸ್ತು ಏನಿದೆಯೋ, ಜಾಗೃತ ಪದಾರ್ಥಗಳೇನಿವೆಯೋ ಅವು ಕಾರಣವೆನಿಸಿವೆ. ಇನ್ನು ಎಚ್ಚರ ಇದೆಯಲ್ಲ ಇಲ್ಲಿ, ಚಂದದ ನೋಡ್ಕೊಳ್ಳಿ, ಭಾರಿ ಲಾಜಿಕ್, ಭಾರಿ ಚಂದದ ಇಲ್ಲಿ. ಎಚ್ಚರ ಇದೆಯಲ್ಲ, ಎಚ್ಚರದ ಇಂಪ್ರೆಷನ್ಸ್ಗಳು ಒಟ್ಟು ಸೇರಿ ಅವು ಸ್ವಪ್ನ ಅಂತ ಅನಿಸ್ಕೊಂಡ್ರೆ ಆ ಸ್ವಪ್ನ ಅದಕ್ಕೆ ಕಾರಣ ಏನು ಅಂತ ಈಗ ಸಿದ್ಧ ಆಯಿತು. ಏನು ಕಾರಣ? ಜಾಗೃತ. ವೆರಿ ಗುಡ್, ಒಂದು ಕೆಲಸ ಮುಗೀತು. ಇನ್ನು ಎರಡನೇ ವಿಚಾರ ಏನಂತಂದರೆ ಈ ಜಾಗೃತ ಅವಸ್ಥ, ಈ ಜಾಗೃತದ ಎಲ್ಲ ಚಟುವಟಿಕೆಗಳು ಈ ಭೌತಿಕ ಶರೀರದ ಉಪಾಧಿಯ ಎಚ್ಚರದ, ಭೌತಿಕ ಶರೀರದ ಉಪಾಧಿಯ ಎಚ್ಚರ ಒಳಗಿರುವ ಸಂಸ್ಕಾರಗಳಿಂದ, ಒಳಗಿರುವ ಸಂಸ್ಕಾರಗಳು ಚಿತ್ತ ದೃಶ್ಯಗಳಾಗಿವೆ. ಆದ್ದರಿಂದ ಜಾಗೃತ ವಸ್ತುಗೆ ಕಾರಣ ಏನು? ವಾಹ್. ಸ್ವಪ್ನಕ್ಕೆ ಕಾರಣ ಏನು? ಅಲ್ಲ, ಜಾಗೃತ. ಹೌದಾ? ಸ್ವಪ್ನದಲ್ಲಿರುವುದಕ್ಕೆ ಕಾರಣ ಜಾಗೃತ, ಜಾಗೃತದಲ್ಲಿ ಇರೋದೆಲ್ಲ ಏನು? ಚಿತ್ತ ದೃಶ್ಯ. ಹೌದಾ? ಈಗ ಪ್ರಾಬ್ಲಮ್ ಏನಂದರೆ ಅದು ಹೇಗೆ ಇಲ್ಲಿ ಕಾಣೋದಲ್ಲ ಹಾಗೆ ಇದು ಕೂಡ ಕಾಣಬಾರ್ದಲ್ವೇ? ಸ್ವಪ್ನದ ವಸ್ತುಗಳು ಹೇಗೆ ಸ್ವಪ್ನಾನಂತರ ನಮಗೆ ಕಾಣುವುದಿಲ್ಲವೋ, ಜಾಗೃತ ವಸ್ತುಗಳು ನಿನ್ನೆಗೂ ಇವತ್ತಿಗೂ ಪುನಃ ಮತ್ತೆ ಕಾಣಬಾರ್ದು. ಕಾಣ್ತಾವೋ ಇಲ್ಲ? ಕ್ಲಾಸ್ ಇದೆ, ಕ್ಲಾಸ್ ಎಲ್ಲಿದೆ ಅಂತೆ? ಗುರುಮಂದಿರದಲ್ಲಿ. ನಿನ್ನೆ ಗುರುಮಂದಿರವೋ ಹೊಸ ಗುರುಮಂದಿರವೋ? ನೋಡಿ, ನಿನ್ನೆಯ ಜಗತ್ತೇ ಇವತ್ತು ಇದೆ, ಆದರೆ ನಿನ್ನೆಯ ಕನಸು ಇವತ್ತಿಲ್ಲ. ಇವೆಲ್ಲ ತದ್ಹೇತು ಆಗಿವೆ. ತದ್ಹೇತುಗಳಾಗಿದ್ದರೂ ಕೂಡ ಒಂದು ಇರುತ್ತದೆ, ಒಂದು ಇರುವುದಿಲ್ಲ. ಯಾಕೆ? ಒಂದು ಇರುತ್ತದೆ, ಒಂದು ಇರುವುದಿಲ್ಲ. ಯಾಕೆ? ಇದು ಜೀವನದ್ದು ಕನಸು, ಇದು ಈಶ್ವರದ್ದು. ಅದಕ್ಕೆ ನಿರಂತರವಾಗಿರ್ತದೆ. ಆಹಾಹಾ, ಅಂತೂ ಇಂತೂ ಒಪ್ಕೊಂಡು ಅಂತಾಯಿತು. ಇವೆಲ್ಲ ಸತ್ಯ ಅಂತ ಒಪ್ಕೊಂಡು ಅಂತಾಯಿತು. ಸತ್ಯ ಅಲ್ಲ. ಈಗ ಅಜಾತಿಯನ್ನು ನಮಗೆ ನಿರ್ಧಾರ ಮಾಡಬೇಕಾಗಿದೆ, ಗೊತ್ತಲ್ಲ ಸಹ. ಇವೆಲ್ಲ ಮಸಾಲ ಯಾಕೆ ಹಾಕ್ತಾ ಇದ್ದಾರೆ ಅಂತಂದರೆ, ನಮಗೆ ಗುರಿ ಅಜಾತಿವಾದವನ್ನು ನಮಗೆ ಈಗ ಇವರೆಲ್ಲ ದ್ವೈತಿಗಳೇನವರು ಜಾತಿವಾದಿಗಳು, ನಮಗೆ ಅಜಾತವಾದವನ್ನು ನಾವು ಈಗ ನಾವು ನಿರ್ಧರಿಸಬೇಕಾಗಿದೆ ಗತಿ. ಅದು ನಮ್ಮ ಗುರಿ, ಅದು ನಮ್ಮ ಸಿದ್ಧಾಂತ. ಅವರು ಆ ಕಡೆಗೆ ತೊಗೊಂಡು ಹೊಂಟ್ರೆ ನಾವು ಈ ಕಡೆಗೆ ತೊಗೊಂಡು ಹೋಗಬೇಕು. ಸ್ವಪ್ನವು ಹೇಗೆ ಅವಸ್ತುಕವೋ, ಜಾಗೃತವೂ ಹಾಗೆ ಅವಸ್ತುಕ ಆದಮೇಲೆ ಯಾವುದಕ್ಕೆ ಯಾವುದು ಹೇತು ಆದರೆ ಏನಾಗಬೇಕಾಗಿದೆ? ಗೊತ್ತಾಗಲಿಲ್ಲ. ಬಂಜೆಪುತ್ರನಿಗೆ ಏನು ಕಾರಣ? ಅದನ್ನ ಹೇಳ್ಬೇಕು, ಅದು ಅವನ ಬಾಯಿಂದ ಬರ್ಸ್ಬೇಕು ನಾವು. ಅದಕ್ಕಾಗಿ ಕಾರ್ನರ್ ಮಾಡ್ತಾ ಇದ್ದಾರೆ. ತದ್ ಹೇತು ಇನ್ನೊಂದು ಕಾರ್ನರ್ ಮಾಡೋದು. ತದ್ ಹೇತು ಅವಸ್ತುಕ, ಕಳಸ್ಲೋಕದಾಗ ಯಾವುದು ಯಾವುದು ವಸ್ತು ಇಲ್ಲೇ ಇಲ್ಲ, ಎಲ್ಲ ಅವಸ್ತುಕನೇ. ಈ ಶ್ಲೋಕದಲ್ಲಿ ಏನು? ತದ್ ಹೇತು ಕಾರಣ ಕಾರ್ಯ. ಇದಕ್ಕೆ ಅದು ಕಾರಣ, ಅದಕ್ಕಿದು ಕಾರಣ, ಇದಕ್ಕೆ ಅದು ಕಾರಣ, ಅದಕ್ಕಿದು ಕಾರಣ. ಅನವಸ್ಥ ದೋಷ ಬರಬಾರ್ದು. ಹಂಗಾರೆ ಪರಿಹಾರ ತೋರಿಸ್, ಹಂಗಾರೆ ಅವಾಗ ಇದ್ರೂ ತಾನೇ ಪರಿಹಾರ ತೋರಿಸೋದು. ಇದೆ ಅಂತ ಇಟ್ಕೊಂಡು ಹೊಂಟ್ಬಿಟ್ಟಿನಿ ಹಂಗೆ ಇಲ್ಲ, ಗೊತ್ತಾಯ್ತಾ? 278 ಜಾಗರಿತವತ್ ಜಾಗರಿತಸ್ಯ ಏವ ಗ್ರಹಣಾತ್ ಗ್ರಾಹ್ಯ ಗ್ರಾಹಕ ರೂಪೇಣ ಸ್ವಪ್ನಸ್ಯ ತತ್ ಜಾಗರಿತಂ ಹೇತುಃ ಅಸ್ಯ ಸ್ವಪ್ನಸ್ಯ ಸ ಸ್ವಪ್ನಃ ತದ್ ಹೇತುಃ ಜಾಗರಿತ ಕಾರ್ಯಂ ಇಷ್ಯತಿ. ಜಾಗರಿತವತ್ ಜಾಗೃತಾವಸ್ಥೆಯಂತೆ. ಜಾಗೃತಾವಸ್ಥೆಯಲ್ಲಿ ಎರಡು ಇವೆ, ಏನಿವೆ ಅಂತಂದರೆ, ಗ್ರಹಣಾತ ಗ್ರಾಹ್ಯ ಗ್ರಾಹಕ ರೂಪೇಣ. ಅರಿಯಲ್ಪಡುವವನು, ಅರಿಯಲ್ಪಡುವುದು ಮತ್ತು ಅರಿಯುವವನು, ಅರಿತುಕೊಳ್ಳುವವನು ಮತ್ತು ಅರಿಯಲ್ಪಡುವುದು, ತಿಳಿದುಕೊಳ್ಳುವವನು ಮತ್ತು ತಿಳಿಯಲ್ಪಡುವುದು. ದ ನೋರ್ ಆ್ಯಂಡ್ ಆಬ್ಜೆಕ್ಟ್ ಆಫ್ ನಾಲೆಡ್ಜ್. ಅವನು ಇಲ್ಲ, ತಿಳಿಯುವವನು, ತಿಳಿಯಲ್ಪಟ್ಟ ಹೂವು, ತಿಳಿಯುವವನು ಅನುಭವಿಸಲ್ಪಟ್ಟಂಥ ವೃಕ್ಷ. ಹೌದಾ? ಎರಡಿವೆ, ಎರಡು ಯಾವುವು? ಗ್ರಾಹ್ಯ ಗ್ರಾಹಕ ರೂಪೇಣ. ಇನ್ನು ಸ್ವಪ್ನಕ್ಕೆ ಬರ್ರಿ, ಅಲ್ಲಿ ಎರಡವನೋ ಒಂದು, ಅಲ್ಲಿ ಎರಡು. ಸೊ ಗ್ರಾಹ್ಯ ಗ್ರಾಹಕ ರೂಪೇಣ ಸ್ವಪ್ನಸ್ಯ ತತ್ ಜಾಗರಿತಂ ಹೇತು ಅಸ್ಯ ಸ್ವಪ್ನಸ್ಯ ಸ ಸ್ವಪ್ನ ತದ್ ಹೇತು ಜಾಗೃತ ಕಾರ್ಯಂ ಇಷ್ಯತೆ. ಹೀಗಾಗಿ ಅನುಭವಿಸಲ್ಪಟ್ಟಂತಹ ಏನು ಅನುಭವ ಇದೆ ಅದು ಸ್ವಪ್ನಕ್ಕೆ ಕಾರಣವಾಗ್ತದೆ. ಅನುಭವಿಸಲ್ಪಟ್ಟಂತಹ ವಸ್ತುವಿನ ಅನುಭವ ಏನಿದೆಯೋ ಆ ಅನುಭವ ಇಂಪ್ರೆಷನ್ಸ್ ಅಂತ ನಾನು ಹೇಳ್ತಾ ಇದ್ದೆ. ಅವು ಏನು ಇಂಪ್ರೆಷನ್ಸ್ ಇವೆಯೋ, ವಾಸನೆಗಳಿವೆಯೋ, ಅವು ಸ್ವಪ್ನಕ್ಕೆ ಕಾರಣವಾಗ್ತವೆ. ಅವು ಎಲ್ಲಿಂದ ಬಂದವು? ಜಾಗೃತ ಬಂದವು. ಅದನ್ನು ಜಾಗೃತವು ಏನಕ್ಕೆ ಕಾರಣ? ಆದ್ದರಿಂದ ತದ್ ಹೇತು ಜಾಗೃತಾವಸ್ಥೆ ತದ್ ಹೇತು. ಏನಕ್ಕೆ ಹೇತು? ಸ್ವಪ್ನಕ್ಕೆ. ಒಂದು ಮುಗೀತು. ಇನ್ನು ಎರಡನೇ ಭಾಗಕ್ಕೆ ಬರೋಣ. ಏನು ಅಂತಂದರೆ, ಈ ಕನಸಿನ ಲಾಜಿಕ್ ನೋಡ್ಕೋಬೇಕಷ್ಟೆ. ಈ ಕನಸಿನ ಎಲ್ಲ ವಸ್ತುಗಳು ಚಿತ್ತ ದೃಶ್ಯಗಳು, ಈ ಚಿತ್ತ ದೃಶ್ಯಗಳೇ ಜಾಗೃತಾವಸ್ಥೆಗೆ ಕಾರಣ. ಹಾಗಾದ್ರೆ ಏನಾಯ್ತು, ಜಾಗೃತ ಹೇತು ಯಾವುದಾಯಿತು? ಚಿತ್ತ ದೃಶ್ಯ. ಸ್ವಲ್ಪ ಅವಸ್ಥೆಯ ಶಬ್ದದಲ್ಲಿ ಹೇಳ್ರಿ. ಸ್ವಪ್ನಾವಸ್ಥೆ, ಸ್ವಪ್ನಾವಸ್ಥೆಗೆ ಜಾಗೃತಾವಸ್ಥೆ ಕಾರಣ, ಜಾಗೃತಾವಸ್ಥೆಗೆ ಸ್ವಪ್ನಾವಸ್ಥೆ ಕಾರಣ. ಅಪ್ಪ ಸಿಕ್ಕಾಕೊಂಡ್ರಿ. ಹಾಗಾದ್ರೆ ಎಚ್ಚರದ ಕಾರ್ಯ ಸ್ವಪ್ನ, ಸ್ವಪ್ನದ ಕಾರ್ಯ ಎಚ್ಚರ. ಆಮೇಲೆ ಇವನು ಸಿದ್ಧಾಂತ ಹೇಳ್ತಾನೆ, ಎರಡರಲ್ಲಿ ಮೊದಲು ಯಾವುದು ಅಂತ ಕೇಳ್ತಾನೆ. ಹಿಂದಕ್ಕೆ ಅದೇ ತಾನೇ ಆರ್ಗ್ಯುಮೆಂಟ್ ಮಾಡಿದ್ದು, ಬೀಜ ವೃಕ್ಷ ಇತ್ಯಾದಿಗಳು. ಎಚ್ಚರಕ್ಕೆ ಕಾರಣ ಸ್ವಪ್ನ, ಸ್ವಪ್ನಕ್ಕೆ ಕಾರಣ ಎಚ್ಚರ, ಎಚ್ಚರಕ್ಕೆ ಕಾರಣ ಸ್ವಪ್ನ, ಸ್ವಪ್ನಕ್ಕೆ ಕಾರಣ ಎಚ್ಚರ. ಹೋದ್ಬಿಡಪ್ಪ ಹೋಗಲಿ, ಎರಡರಲ್ಲಿ ಮೊದಲು ಯಾವುದು ಹೇಳು. ಎರಡರಲ್ಲಿ ಮೊದಲು ಯಾವುದು ಅಂತ ಹೇಳಿ ಬರದೇ ಹೋದಾಗ ಎರಡು ಇಲ್ಲ ಅಂತಲೇ ಅರ್ಥ ಆಗ್ತದೆ. ಎರಡು ಇಲ್ಲ ಅಂತ ನಿನ್ನ ಬಾಯಿಂದ ಬಂತು ಅಂದರೆ ಅಜಾತಿವಾದ ಆಗ್ತದೆ. ಮತ್ತು ನಾನು ಮೊದಲು ಹೇಳಿದ್ದೇನು? ಥ್ಯಾಂಕ್ ಯು. ಮತ್ತೆ ನೋಡಿ ಇನ್ನೊಂದು ವಿಷಯ ಹೇಳ್ತಾರೆ ಇಲ್ಲಿ. ತದ್ ಹೇತುತ್ವಾತ್, ಎರಡನೇ ವಾಕ್ಯ, ತದ್ ಹೇತುತ್ವಾತ್ ಜಾಗರಿತ ಕಾರ್ಯತ್ವಾತ್ ತಸ್ಯ ಏವ ಸ್ವಪ್ನ ದೃಶ್ಯ ಏವ ಸತ್ ಜಾಗರಿತಂ ನ ತು ಅನ್ಯೇಷಾಂ ಯಥಾ ಸ್ವಪ್ನಃ ಇತಿ ಅಭಿಪ್ರಾಯಃ. ಎಚ್ಚರಾವಸ್ಥೆಯ ಕಾರ್ಯವು ಸ್ವಪ್ನವೂ ಆಗಿದ್ದರಿಂದಾಗಿ, ಇನ್ನೊಸಲ, ಎಚ್ಚರಾವಸ್ಥೆಯ ಕಾರ್ಯವು ಸ್ವಪ್ನವಾಗಿದ್ದರಿಂದಾಗಿ ಕನಸು ಕಾಣುವನಿದ್ದಾನಲ್ಲ, ಡ್ರೀಮರ್ ಇದ್ದಾನಲ್ಲ ಸ್ವಪ್ನಿ, ಅವನಿಗೆ ಮಾತ್ರ ಕನಸು ಎಚ್ಚರಿರ್ತದೆ. ಕನಸಿನ ಎಚ್ಚರಿ ಯಾರಿಗಿರ್ತದೆ? ಅವ ಏನು ಕನಸು ಕಾಣಲಿಕ್ಕತ್ತ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅಟ್ಲೀಸ್ಟ್ ಆ ನಾಯಿ ಮಾಡ್ತಿರ್ತದೆ ಅವಾಗ ಅಂತೇವಿ, ಏನೋ ಕನಸು ಕಾಣಲಿಕ್ಕತ್ತ ನೋಡಿ. ಇವ ಏನು ಮಾಡ್ತಾನೆ, ಏನು ಬಿದ್ದಿರ್ತಾನೆ ಸುಮ್ಮನೆ, ಆದ್ರೆ ಅವ್ನು ಕನಸು ಕಾಣ್ತಿರ್ತಾನೆ. ಅವನಿಗೆ ಮಾತ್ರ ಗೊತ್ತದು ಅವನ ಕನಸು, ನಮ್ಗೆ ಯಾರಿಗೂ ಗೊತ್ತಾಗುವುದಿಲ್ಲ. ಹೌದು, ಆದ್ದರಿಂದ ಕನಸು ಅವನಿಗೆ ಮಾತ್ರ ಇರ್ತದೆ. ತದ್ ಹೇತುತ್ವಾದ ಜಾಗೃತ ಕಾರ್ಯತ್ವಾದ ತಸ್ಯೈವ ಸ್ವಪ್ನ ದೃಶ್ಯ, ತಸ್ಯೈವ ಅವನಿಗೆ ಮಾತ್ರ ಆ ಸ್ವಪ್ನ ದೃಶ್ಯ ಇರ್ತದೆ. ಜಾಗೃತಂ ನತು ಅನ್ಯೇಷಾಂ, ಇನ್ನೊಬ್ಬರು ಯಾರು ಜಾಗೃತದಲ್ಲಿದ್ದಾರೆ ಅವರಿಗೆ ಅವನ ಸ್ವಪ್ನದ ಎಚ್ಚರ ಇರುವುದಿಲ್ಲ. ಅನ್ಯೇಷಾಂ ಯಥಾ ಸ್ವಪ್ನಃ ಇತಿ ಅಭಿಪ್ರಾಯಃ. ಹಾಗೆಯೇ ಜಾಗೃತಾವಸ್ಥೆ ಕೂಡ ನಿನ್ನ ಜಗತ್ತೇ ಬೇರೆ, ನನ್ನ ಜಗತ್ತೇ ಬೇರೆ. ಜನ ಇದನ್ನು ಒಪ್ಪುವುದಿಲ್ಲ. ಅವರವರ ಜಗತ್ತು ಅವರವರ ಮನಸ್ಸಿನಂತೆ. ಜಗತ್ತು ಎಲ್ಲಿದೆ? ಅವರ ಮನಸ್ಸಿನೊಳಗಿದೆ. ಪ್ರತಿಯೊಬ್ಬರದು ಅವರದೇ ಒಂದು ಜಗತ್ತಿದೆ. ಯಾವ ದೃಷ್ಟಿಯಲ್ಲಿ ನೋಡ್ತಾರೋ ಆ ದೃಷ್ಟಿಯಲ್ಲಿ ಅವರಿಗೆ ಸೃಷ್ಟಿ ಕಾಣಿಸ್ತದೆ. ಜಾಣತನ ಇದ್ದದ್ದು ದೃಷ್ಟಿಯ ಸೃಷ್ಟಿಯಲ್ಲ, ಸೃಷ್ಟಿಯ ದೃಷ್ಟಿ. ಸೃಷ್ಟಿ ಹೇಗಿದೆಯೋ ನಮ್ಮ ದೃಷ್ಟಿ ಹಾಗಿರಬೇಕು. ಅಲ್ಲಿಗೆ ಸ್ಟಾಪ್. ಪಕ್ಷಿ ಹಾರ್ತ್ ಸ್ಟಾಪ್. ಹೂ ಅರಳತ್ ಸ್ಟಾಪ್. ಇಲ್ಲ ಮುಂದೆ ಶುರು ಆಗ್ತದೆ ನೋಡ್ರಿ ಗೊಂದಲ, ಮುಂದೆ ಶುರು ಆಗ್ತದೆ. ಇದು ಇಷ್ಟ ಪಕ್ಕಳಿ ಹಾಕವ, ಇನ್ನೊಂದು ಎರಡು ಪಕ್ಕಳಿ ಜಾಸ್ತಿ ಇದ್ರೆ ಚೆನ್ನಾಗಿತ್ತು. ಏನು ಚಂದದಲ್ಲ ಇವು, ನನಗೆ ಭಾರಿ ಇಷ್ಟ. ಇವೆಲ್ಲ ಮುಂದಿನ ಪುರಾಣಗಳು. ಇದು ಜಗತ್ತು, ಸೃಷ್ಟಿ ಹೇಗಿದೆ ಹಾಗೆ ಮಾತ್ರ ನಮ್ಮ ದೃಷ್ಟಿ ಇದ್ದದ್ದಾದರೆ ಜಗತ್ತೇ ಇಲ್ಲ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಿದಾಗ ಜಗತ್ತಾಗೋದು. ಏನು ಚಾಟ್ ಮಸಾಲ? ಇಷ್ಟ ಅನಿಷ್ಟ, ಪಾಪ ಪುಣ್ಯ, ಒಳ್ಳೆಯದು ಕೆಟ್ಟದ್ದು, ಮಾಡಬೇಕಾಗಿತ್ತು ಮಾಡಬಾರ್ದಾಗಿತ್ತು, ಹಾಗಿದ್ರೆ ಚೆನ್ನಾಗಿತ್ತು, ಹೀಗಿದ್ರೆ ಚೆನ್ನಾಗಿತ್ತು, ಹೀಗೆ ಯಾಕಾದರೂ ಇದೆಯೋ, ಅಯ್ಯೋ ಕಳತನ ಆಗೋಯ್ತಲ್ಲ, ನಾ ಕಳ್ಕೊಂಬಿಟ್ನಲ್ಲ ಅವ ಅಂತಾನೆ. ಹೋ ಹೋ ಹೋ ಹೋ ನಾ ಪಡ್ಕೊಂಬಿಟ್ನಲ್ಲ ಅವ ಅಂತಾನೆ. ಹಾ ಹಾ ಹಾ ನಾ ಕಳ್ಕೊಂಬಿಟ್ಟೆ ಅಂತ ಇವ ಅಂತಾನೆ. ಎಲ್ಲ ಬರೀ ಇವೇ ಭಾಷೆಗಳು ಏಕತ್ರವಾಗಿ, ಎಲ್ಲ ಭಾಷೆಗಳನ್ನು, ಎಲ್ಲ ಭಾಷೆ ಎಲ್ಲ ಶಬ್ದಗಳನ್ನು ಏಕತ್ರವಾಗಿ ಎಲ್ಲ ಶಬ್ದಗಳನ್ನು ಕೇಳಿಸಿಕೊಳ್ಳುವಂತಹ ಸಾಮರ್ಥ್ಯ ನಮಗಿದ್ದದ್ದಾದರೆ ಏನೇನೂ ಅರ್ಥವಾಗದ ಭಾಷೆ ಹೌದಾ? ಇಲ್ಲಂದರೆ ಇಷ್ಟ ಮಾತು ಕೇಳಿಸ್ತ ಹೌದಾ? ಸ್ವಲ್ಪ ಹಂಚ ಮೇಲೆ ಹೋಗಿ ನಾವು ಕೂತ್ಕೊಂಡ್ವಿ ಅಂತಂದರೆ ಸ್ವಲ್ಪ ಆ ಪಕ್ಷಿ ಈ ಪಕ್ಷಿ ಅಲ್ಲಿ ಮಾತು ಇಲ್ಲಿ ಮಾತು ದೇವಸ್ಥಾನದ ಮಾತು ಮಿಸಿ ರಾಮಪ್ಪನ ಮನೆ ಮಾತು ಎಲ್ಲ ಕೇಳಿಸ್ತಾ ಅಂತ ಇಟ್ಕೊ. ಕೇಳಿಸೋದೊಂದು ಇನ್ಸ್ಟ್ರೂಮೆಂಟ್ ಕೊಡಬೇಕು ಅವನಿಗೆ. ಇನ್ನೂ ಸ್ವಲ್ಪ ಮೇಲೆ ಹೋದ್ಕೊಳ್ಳೇ ಇಡೀ ಇಡೀ ಮಲಗುಂದ ಸುತ್ತಮುತ್ತ ಹಾನಿಗಳದ್ದು ಎಲ್ಲ ಶಬ್ದ ಕೇಳಿಸ್ತಾವೆ. ಇನ್ನೂ ಸ್ವಲ್ಪ ಮೇಲೆ ಹೋದ್ಮೇಲೆ ಇನ್ನೂ ಸ್ವಲ್ಪ ಇಡೀ ಇಡೀ ಹಾನಿಗಳ ತಾಲೂಕು ಹಾವೇರಿ ಜಿಲ್ಲೆ ಎಲ್ಲ ಶಬ್ದಗಳು, ಎಲ್ಲ ಟ್ರ್ಯಾಕ್ಟರ್ಗಳು, ಎಲ್ಲ ಎಲ್ಲ ಮೈಕ್ಗಳು, ಎಲ್ಲ ಎಲ್ಲ ರೇಡಿಯೋಗಳು, ಅವು ಏನೇನಂತಿರಲ್ಲ ಏನು ಪೆನ್ ಡ್ರೈವ್, ಎಲ್ಲ ಪೆನ್ ಡ್ರೈವ್ಗಳು ಎಲ್ಲ ಎಲ್ಲ ಎಲ್ಲ ಎಲ್ಲ ಕೆಲಸಕ್ಕೆ ಶುರು ಆಗ್ಬಿಡ್ತು. ಆಮೇಲೆ ಭಾಷೆ ಅರ್ಥ ಆಗ್ತದೆ ನಮಗೆ. ಯಾಕೆ ಗೊತ್ತಾ? ಅದಕ್ಕೆ ಅರ್ಥನೇ ಇಲ್ಲ, ಅದು ಭಾಷೆನೇ ಅಲ್ಲ. ಇದು ಯಾವುದೇ ಭಾಷೆನೇ ಅಲ್ಲ. ಇವು ಯಾವ ಶಬ್ದಗಳು? ಶಬ್ದಗಳೇ ಅಲ್ಲ. ಶಬ್ದಗಳು ಭಾವಿಸಲ್ಪಟ್ಟಿವೆ, ಶಬ್ದಗಳು ಭ್ರಮಿಸಲ್ಪಟ್ಟಿವೆ, ಶಬ್ದಗಳು ಅಂದುಕೊಳ್ಪಟ್ಟಿವೆ ಅಷ್ಟೇ ವಿನಃ ಇವು ಶಬ್ದಗಳಲ್ಲಿ ಶಬ್ದಗಳಿಲ್ಲ. ವಿವೇಕದಲ್ಲಿ ಈ ಶಬ್ದಗಳೆಲ್ಲವೂ ನಿಶ್ಶಬ್ದವಾದಾಗ ಅಲ್ಲಿ ಉಳಿಯುವುದೇ ಅರಿವು. ವಿವೇಕದಲ್ಲಿ ಈ ಶಬ್ದಗಳೆಲ್ಲ ನಿಶ್ಶಬ್ದವಾಗಬೇಕು. ಆವಾಗ ನಿಶ್ಶಬ್ದವಾದಾಗ ಏನು ಉಳಿತದೋ ಅದೇ ಅರಿವು, ಅದೇ ನಿನ್ನ ಸ್ವರೂಪ. ಇಷ್ಟೆಲ್ಲ ಆ ಶಬ್ದಗಳನ್ನು ನಿಶ್ಶಬ್ದ ಮಾಡಲಿಕ್ಕೆ ಇಷ್ಟು ಶಬ್ದ ಮಾಡಬೇಕು. ಆಶ್ಚರ್ಯವತ್ ವದತಿ, ಆಶ್ಚರ್ಯವತ್ ಶೃಣೋತಿ, ಎಷ್ಟು ಶಬ್ದ ಮಾಡಬೇಕು ನೋಡು. ಅಷ್ಟು ಶಬ್ದಗಳ ಅಂತಿಮ ನಿರ್ಧಾರ ಏನು? ನಿಶ್ಶಬ್ದ. ಸ್ವಾಮಿ ಹಾಗಲ್ಲ ಸ್ವಾಮೀಜಿ, ಮೊನ್ನೆ ನಾವು ಪೇಪರ್ನಲ್ಲಿ ಓದಿದ್ವಿ, ಓಂಕಾರ ಅನ್ನೋ ಶಬ್ದ ಸೂರ್ಯನಿಂದ ಬರ್ತದಂತೆ. ಅದು ಒಂದು ಮಾತ್ರ ಸತ್ಯ ಅಲ್ವಾ? ಆ ಓಂಕಾರ ಶಬ್ದವೂ ಕೂಡ ನಿಶ್ಶಬ್ದವನ್ನು ನಿರ್ಣಯ ಮಾಡೋಕ್ಕೇ ಬಂದಿದೆ. ಅದು ಎಚ್ಚರವು ಸ್ವಪ್ನವು ಹೂ ನಿದ್ರೆಯುಮ್ಮ, ಎಚ್ಚರ ಸ್ವಪ್ನ ನಿದ್ರೆಗೆ ಸೂಚಕವಾದ ಈ ಮೂರು ಅಕ್ಷರಗಳು ಅ ಉಮ. ನಿಮ್ಮ ಮಾಂಡಿಕ ಉಪನಿಷತ್ತಿನ ಮೊದಲನೆಯ ಪ್ರಕರಣ ಆತ್ಮ ಚತುಷ್ಪ, ಆ ನಾಲ್ಕನೇದ್ದೇ ತುರಿಯ, ವಿಶ್ವ ತೈಜಸ ಪ್ರಾಜ್ಞ ತುರಿಯ. ಆ ತುರಿಯನೇ ನೀನು. ನಮ್ದು ಯಾವ ಅವಸ್ಥ? ಅಯ್ಯೋ ಅದನ್ನ ಹೇಳ್ಬೇಕು ಮಾಡಿದ್ದೇನೆ. ಆ ಮೂರು ಅವಸ್ಥೆಗಳು ನನಗಿಲ್ಲ ಅಂದಮೇಲೆ ಹಾಗೆ ನನ್ನ ಅವಸ್ಥೆ ಯಾವುದು? ತುರಿಯ. ಆ ತುರಿಯ ಅವಸ್ಥೆ ಹಾಗಾದ್ರೆ ಸೂರ್ಯನಿಂದ ಬಂದಂತಹ ಓಂಕಾರ ಶಬ್ದ, ಅದು ಶಬ್ದವನ್ನು ಉಳಿಸ್ಲಿಕ್ಕೆ ಬಂದದ್ದೋ, ಶಬ್ದವನ್ನು ಬೆಳೆಸಲಿಕ್ಕೆ ಬಂದದ್ದೋ, ನಿಶ್ಶಬ್ದವನ್ನು ತೋರಿಸ್ಲಿಕ್ಕೆ ಬಂದದ್ದೋ? ಅದಕ್ಕೆ ಪ್ರಮಾಣ ಅಂತ ಹೇಳ್ತಾರೆ. ಅದೇ ಪ್ರಮಾಣ. ನಿಶ್ಶಬ್ದ, ನಿಶ್ಶಬ್ದ ನಿನ್ನ ಮುಖದಿಂದ ಬರಬೇಕು ನೋಡು. ಏನಂತೇಳಿ, ಅಯ್ಯೋ ಸಾಕು ಸ್ವಾಮಿ, ಸ್ವಪ್ನನೂ ಇಲ್ಲ ಜಾಗೃತಿ ಇಲ್ಲ, ಅಷ್ಟು ಬಂದ್ಬಿಟ್ರೆ ಸಾಕು ನಾವು ಎದ್ದು ಬಿಡ್ತೇವೆ ಇಲ್ಲಿಂದ. ಅದು ಅದು ಈಗ ಗುರಿ. ಯಥಾ ಸ್ವಪ್ನ ಸ್ವಪ್ನ ದೃಶ ಏವ ಸನ್ ಸಾಧಾರಣ ವಿದ್ಯಮಾನ ವಸ್ತುವತ್ ಅವಭಾಸತಿ ತಥಾ ತತ್ ಕಾರಣತ್ವಾತ್ ಸಾಧಾರಣ ವಿದ್ಯಮಾನ ವಸ್ತುವತ್ ಅವಭಾಸನಂ ಅವಭಾಸಮಾನಂ. ಯಾರ ಕನಸುಗಳೇ ಇರಲಿ, ಎಲ್ಲರ ಕನಸುಗಳಿಗೆ ಸಾಧಾರಣ ಸಾಮಾನ್ಯವಾದ ತಿಳುವಳಿಕೆ. ನಿನ್ನ ಕನಸು ಬೇರೆ, ನಿನ್ನ ಕನಸು ಬೇರೆ, ಅವ್ರ ಕನಸು ಬೇರೆ. ಕನಸು ಕನಸುಗಳು ಕನಸುಗಾರನಿಗೆ ತಕ್ಕಂತೆ ಬೇರೆ ಬೇರೆ ಆಗಿದ್ದರೂ ಕೂಡ ಎಲ್ಲ ಕನಸುಗಳು ಎಲ್ಲ ಕನಸುಗಾರರ ಮಧ್ಯದಲ್ಲಿ ಸಾಮಾನ್ಯವಾದಂತಹ ಥ್ರೆಡ್ ಯಾವುದು? ಯಾವುದು ಅಂದರೆ ಜಾಗೃತಾವಸ್ಥೆಯಲ್ಲಿ ನಾವು ಏನು ಅನುಭವಿಸುತ್ತೇವೋ ಆ ಅನುಭವಗಳ ಇಂಪ್ರೆಷನ್ಸ್ಗಳು, ಬೀಜಗಳೇ ಎಲ್ಲ ಕನಸುಗಾರರಿಗೂ ಮತ್ತು ಎಲ್ಲ ಕನಸುಗಳಿಗೂ ಇದು ಸಾಮಾನ್ಯ. ಕನಸು ಸ್ವರ್ಗದಿಂದ ಇಂಪೋರ್ಟ್ ಆಗೋದಿಲ್ಲ, ಕನಸು ಈ ಮನುಕುಲದ, ಈ ಮರ್ತ್ಯಲೋಕದ, ಈ ಪೃಥ್ವಿಯ ಮೇಲಿನ ಈ ಜಾಗೃತಾವಸ್ಥೆಯ ಅನುಭವಗಳ ಇಂಪ್ರೆಷನ್ಸ್ಗಳೇ, ವಾಸನಾಗಳೇ, ಸಂಸ್ಕಾರಗಳೇ. ವಾಸನಾ ಶಬ್ದ ನಿಮಗೆ ಅವಾಯ್ಡ್ ಮಾಡಬೇಕು ಅಂತ ಮನಸ್ಸಿದ್ರೆ ಸಂಸ್ಕಾರ ಶಬ್ದ ಉಪಯೋಗ ಮಾಡಿರಿ. ಸಂಸ್ಕಾರ ಶಬ್ದ ಜನರಿಗೆ ತಿಳಿಸಿ ಹೇಳಬೇಕು ಅಂತಿದ್ರೆ ಪ್ರವೃತ್ತಿ ಅನ್ನೋ ಶಬ್ದನ ತಿಳಿಸಿ ಹೇಳ್ರಿ. ಇಲ್ಲ ಸ್ವಾಮೀಜಿ, ನಾವು ವಾಸನ ಶಬ್ದ ಹಾಗೆ ಇಡ್ತೀವಿ, ಯು ಆರ್ ಫ್ರೀ, ಇಟ್ಕೋಬೇಕಾದ್ರೆ ಇಟ್ಕೊಳ್ರಿ. ನಾ ಇಟ್ಕೊಂಬುದಿಲ್ಲ, ಜನರಲಿ ನಾ ಇಟ್ಕೊಂಬುದಿಲ್ಲ. ವಾಸನಾ ಶಬ್ದ ಅಕಸ್ಮಾತ್ ರೂಢಿಯಲ್ಲಿ ನನ್ನ ಮುಖದಿಂದ ಬಂದರೂ ಕೂಡ ತಕ್ಷಣವೇ ಅದನ್ನು ಸಂಸ್ಕಾರ ಅಂತ ಟ್ರಾನ್ಸ್ಲೇಟ್ ಮಾಡ್ತೀವಿ. ನಾ ಇಟ್ಕೊಂಬುದಿಲ್ಲ, ನಿಮಗೆ ಇಟ್ಕೋಬೇಕಾದ್ರೆ ಇಟ್ಕೊಳ್ರಿ, ನೀವು ಫ್ರೀ ಇದ್ದೀರಿ. ಆದರೆ ಒಂದು ವೇಳೆ ನಿಮಗೆ ತತ್ಸಮ ಸರಿಯಾದ ಶಬ್ದ ಬೇಕು ಅಂತಂದರೆ ಒಂದೇ ಒಂದು ಶಬ್ದ, ಯಾವುದದು? ಸಂಸ್ಕಾರ, ಸಂಸ್ಕಾರ ಬೀಜ. ಸೊ ಎಲ್ಲರ ಕನಸುಗಳು ಮತ್ತು ಕನಸುಗಾರರಿಗೆ ಸಾಮಾನ್ಯವಾದ ಥ್ರೆಡ್ ಯಾವುದು? ಜಾಗೃತಾವಸ್ಥೆಯ ಸಂಸ್ಕಾರ ಬೀಜಗಳು. ಹೌದಾ? ಯಥಾ ಸ್ವಪ್ನ ಸ್ವಪ್ನ ದೃಶ ಏವ ಸನ್ನ ಸಾಧಾರಣ ವಿದ್ಯಮಾನ ವಸ್ತುವತ ಅವಭಾಸತೆ, ಎಲ್ಲರಿಗೂ ಸಾಮಾನ್ಯವಾಗಿ ಇವು ಕಂಡುಬರ್ತವೆ. ತಥಾ ತತ್ಕಾರಣತ್ವಾತ್ ಸಾಧಾರಣ ವಿದ್ಯಮಾನ ವಸ್ತುವತ ಅವಭಾಸಮಾನಂ. ಎಲ್ಲವೂ ಸಾಮಾನ್ಯವಾಗಿ ಆ ಒಂದು ದೃಷ್ಟಿಯಲ್ಲಿ ಎಲ್ಲರ ಕನಸುಗಳು ಒಂದೇ. ಆ ದೃಷ್ಟಿಯೊಳಗೆ, ಯಾವ ದೃಷ್ಟಿಯೊಳಗೆ? ನಮ್ಮಲ್ಲಿ ಏನು ವಾಸನ ಉಂಟಾಗಿವೆ, ನಮ್ಮಲ್ಲಿ ಏನು ಸಂಸ್ಕಾರ ಬೀಜಗಳು ಮುದ್ರಿತವಾಗಿವೆಯೋ ಅದಕ್ಕೆಲ್ಲ ಏನು ಕಾರಣ? ಎಲ್ಲರಿಗೂ ಕೂಡ ಜಾಗೃತಾವಸ್ಥೆಯೇ ಕಾರಣ. ಆದರೆ ಕಂಡುಬರುವ ಜಾಗೃತಾವಸ್ಥೆಗಳು ಮಾತ್ರ, ಜಾಗೃತ ವಸ್ತುಗಳು ಮಾತ್ರ ಎಲ್ಲರಿಗೂ ಸಾಮಾನ್ಯವಾಗಿ ಕಂಡರೂ ಎಲ್ಲರಿಗೂ ಬೇರೆ ಬೇರೆಯಾಗಿ ಕಾಣಿಸ್ತವೆ. ಒಬ್ಬೊಬ್ಬರಿಗೂ ಕೂಡ ಜಾಗೃತಾವಸ್ಥೆಯ ಒಂದೊಂದು ವಸ್ತುನೂ ಬೇರೆ ಬೇರೆ ಆಗಿ ಕಾಣ್ತದೆ. ಸ್ವಪ್ನದ ಎಲ್ಲ ವಸ್ತುಗಳಿಗೂ ಕೂಡ ಒಂದೇ ಕಾರಣ ಏನು? ಜಾಗೃತದ ಪರಿಣಾಮ. ಜಾಗೃತದ ವಸ್ತುಗಳು ಒಬ್ಬೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಕಾಣ್ತವೆ. ಇದು ಒಂದು ಡಿಫರೆನ್ಸ್. ಇದಕ್ಕೆ ಮುಂಚೆ ಡಿಫರೆನ್ಸ್ ಹೇಳಿದ್ದಾರೆ. ಜಾಗೃತದ ವಸ್ತುಗಳು ನಿನ್ನೆ ಇದ್ದಂತೆಯೇ ಇವತ್ತಿವೆ, ಇವತ್ತಿದ್ದಂತೆಯೇ ನಾಳೆ ಇವೆ. ಆದರೆ ಕನಸು ಇವತ್ತಿಲ್ಲ. ಹೀಗೆ ಕನಸು ಜಾಗೃತಗಳೆರಡೂ ಎರಡು ಎನ್ನುವ ಲೆಕ್ಕಾಚಾರದಲ್ಲಿ ಇದ್ದಾಗ್ಯೂ ಕೂಡ ಅವು ಎರಡು ಎನ್ನುವಂಥದ್ದು ಮಿಥ್ಯಾನೇ. ಎರಡೂ ಎರಡೂಗಳು ಮಿಥ್ಯನೇ. ಎರಡುಗಳೂ ಮಿಥ್ಯನೇ. ಈಗರೇ ಇದು ಫುಟ್ ನೋಟ್ನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಏನಂದರೆ ಸಾಮಾನ್ಯವಾಗಿ ಜನರ ಅಭಿಪ್ರಾಯ ಏನು, ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಜನರ ಅಭಿಪ್ರಾಯ ಏನು ಅಂತಂದರೆ, ಜಾಗೃತದಲ್ಲಿ ಏನು ಅನುಭವಿಸಿರ್ತೇವೋ ಅವುಗಳ ತುಣುಕುಗಳು ಮಾತ್ರ ನಮಗೆಲ್ಲ ಸಿಗ್ತವೆ, ಸಬ್ ಕನಸು ಸಿಗ್ತವೆ. ಇದು ಸಾಮಾನ್ಯವಾದ ಎಲ್ಲರಿಗೂ ಅಭಿಪ್ರಾಯ. ಆರ್ಗ್ಯುಮೆಂಟ್ ಏನು, ಎಲ್ಲನೂ ಬರುವುದಿಲ್ಲ, ನಾವೇ ನೋಡಿರ್ತೇವೆ ಅದನ್ನು ಹೇಳಿಕೆ ತರೋರು. ಸೃಷ್ಟಿಯನ್ನು ನೀವು ಸತ್ಯವಾಗಿಯೂ ಇದೆ ಎಂದು ನೋಡಿದ್ದಕ್ಕೇ, ಆದರೆ ಸತ್ಯವಾಗಿಯೂ ಇದೆ ಅನ್ನೋದ್ರ ಬಗ್ಗೆ ಜಿಜ್ಞಾಸ ಯಾರೂ ಮಾಡಿಲ್ಲ. ಘಟವು ಘಟವು ಸತ್ಯವೇ, ಘಟವು ಘಟವು ಘಟದ ಘಟದ ಘಟದ ಸತ್ಯತಾ ಘಟವೇ ಅಥವಾ ಮಣ್ಣೆ, ಜಿಜ್ಞಾಸ ಯಾರು ಮಾಡೋದಿಲ್ಲ. ಟೇಕನ್ ಇಂಟು ಗ್ರಾಂಟೆಡ್, ಅದಕ್ಕೂ ಕಾರಣ ಇದೆ. ಪಾಪ ಅವ್ನು ಹಂಗ್ಯಾಕೆ ಸುಮ್ಮ ಸುಮ್ಮನೆ ತೊಳಗೆ ಹೋಗ್ತಾನೆ, ಜನ್ಮ ಜನ್ಮಾಂತರದಿಂದ ಸತ್ಯವಾಗಿದೆ ಅಲ್ವಾ. ಕಲ್ಪಿಸ್ಕೊಡ್ರಿ, ಜನ್ಮ ಜನ್ಮಾಂತರದಿಂದ ನಾನು 50 ಕಿಲೋಮೀಟರ್ ಅಂತರದಲ್ಲೇ ಹುಟ್ಟಿ ಬರ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಭಾಷೆ, ಅಲ್ಲಿ ಕಲ್ಚರು, ಅಲ್ಲಿ ಸಂಸ್ಕಾರಗಳು, ಅಲ್ಲಿಯ ನಡವಳಿಕೆಗಳು, ಅಲ್ಲಿ ರೀತಿನೀತಿಗಳು, ಅಲ್ಲಿ ಆಚಾರ ವಿಚಾರಗಳು ಎಲ್ಲವೂ ಕೂಡ ನನಗೆ ಜನ್ಮ ಜನ್ಮಾಂತರದಿಂದ ಸತ್ಯ ಆಗ್ತಾ ಬಂದಿವೆ. ಮತ್ತೆ ಎಕ್ಸ್ಟೆಂಡ್ ಮಾಡಿರಿ, ಸಾವಿರಾರು ಜನ್ಮಗಳಾಗ್ಬಿಟ್ಟು ಈಗ, ಹಾಗೆ ಎಕ್ಸ್ಟೆಂಡ್ ಮಾಡಿರಿ. ಈ ದೇಶ, ಈ ಸಂಸ್ಕಾರಗಳು, ಈ ಭಾರತೀಯ ಸಂಸ್ಕೃತಿ, ಇದು ನನ್ನ ಸಹಜತೆ ಆಗಿಬಿಟ್ಟಿದೆ, ಇದು ಸತ್ಯ ಆಗಿಬಿಟ್ಟಿದೆ. ಇದನ್ನು ನೀವು ತೆಗೆದುಹಾಕೋ ಪ್ರಯತ್ನ ಮಾಡ್ತಿರಲ್ಲ, ಅವರಂತಾರೆ ಇದು ಇಸ್ಲಾಂ ರಾಷ್ಟ್ರ, ಇವರಂತಾರೆ ಇದು ಕ್ರೈಸ್ತ ಬಂದು ಕ್ರಾಸ್ ಇಟ್ಟು ಹೋದಂತಹ ದೇಶ, ಇದು ನಮ್ಮದು ಅಂತ ಇವರಂತಾರೆ, ಅವರಂತಾರೆ ಇದು ಇಸ್ಲಾಂ ರಾಷ್ಟ್ರ ಅಂತ ಅವರಂತಾರೆ, ನೀವು ಅಂತೀರಿ ಇದು ಹಿಂದೂ ರಾಷ್ಟ್ರ ಅಂತೇಳಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ, 70 ವರ್ಷದಿಂದ ಕಾಂಗ್ರೆಸ್ನವ್ರು ನಾವೇನು ಮಾಡಿವೆ ಅಂತಂದರೆ, ಇವು ಮೂರು ತೆಗೆದಾಕ್ಬಿಡೋಣ ಅಂಥೇಳಿ ಎಲ್ಲರೂ ತೆಗೆದಾಕಿದ್ರಿ, ಒಬ್ಬರನ್ನೊಬ್ಬರನ್ನ ತೆಗೆದಿದ್ರಿ, ಇನ್ನಿಬ್ಬರನ್ನ ಇಟ್ಕೊಂಡಿದ್ರಲ್ಲ, ಮತ್ತು ನಮಗೆ ಆರಿಸಿ ಬರಬೇಕಾಗಿದೆ. ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಎಲ್ಲ ಥರವೂ ಒಂದೇ. ಊಟ ಹಾಕ್ಲಿಕ್ಕೆ ಮಾತ್ರ ನೀವೆಲ್ಲ ಕಮ್ಮಿನಲ್ಲೂ ಅವರು ಸಿಕ್ಕಿಲ್ಲ. ಮುಸ್ಲಿಂ ಮತ್ತೆ ಮಾತಾಡ್ತಾರೆ, ನಿನ್ನೆ ಹುಷಾರ ನಾನು ನೋಡಿಲ್ಲ ಅಂತ. ಹೌದಾ, ಮುಸ್ಲಿಂ ಜೊತೆ ನಾನು ಹಾಕೋದೇನು ಕೆಂಪು ಜೋರ ಆದ ಸತ್ಕೊಳ್ಳೆ, ನಂಗೆ ಡಿಸ್ಟರ್ಬೆನ್ಸ್ ಹೆಚ್ಚಾಗೋದು ನೋಡ್ತೇನೆ. ಎಲ್ಲ ಬರ್ತಾ ಇಲ್ಲ ಏನಿವೆ, ಅದು ಸಂದರ್ಭ ನೋಡ್ಬೇಕಂತ. ಎಚ್ಚರವು ಕಾರಣ ಅಂತಾದ ಮೇಲೆ ಜಾಗೃತವು ಕಾರ್ಯ ಅಂತಾಯಿತು. ಮಣ್ಣು ಕಾರಣ ಅಂತಾದ ಮೇಲೆ ಮಡಿಕೆ ಕಾರ್ಯ ಅಂತಾಯಿತು. ಮಡಿಕೆ ಎನ್ನುವ ಕಾರ್ಯ ಅಂದರೆ ಘಟ ಗಡಿಗೆ ಎಲ್ಲರಿಗೂ ಸಿಗ್ತದೋ ಏನು, ಯಾರು ಮಣ್ಣನ್ನು ನೋಡ್ತಾ ಅವ್ರಿಗೆ ಮಾತ್ರ ಸಿಗ್ತದೆ, ಎಲ್ಲರಿಗೂ ಸಾಮಾನ್ಯವಾದ ಅನುಭವ ತಾನೆ. ವೆರಿ ಗುಡ್. ಜಾಗೃತವು ಕಾರಣ, ಸ್ವಪ್ನವು ಕಾರ್ಯ ಅಂದಮೇಲೆ ಸ್ವಪ್ನವು ಎಲ್ಲರಿಗೂ ಸಿಗ್ಬೇಕು ತಾನೆ. ನೋಡ್ರಿ, ಅವ್ರಲ್ಲಿ ಬೇರೆ ಬೇರೆ ಬೇರೆ ಬೇರೆ, ಇಲ್ಲಿ ಹಂಗಾಗೋದಿಲ್ಲ. ಈ ಕಾರ್ಯಕಾರಣದಲ್ಲಿ ಮಣ್ಣು ಮತ್ತು ಮಡಿಕೆ, ಈ ಕಾರ್ಯಕಾರಣದಲ್ಲಿ ಬೇರೆ ಬೇರೆ ಸಿಗೋದಿಲ್ಲ, ಎಲ್ಲರಿಗೂ ಮಡಿಕೆ ಸಿಗುತ್ತೆ. ಹಾಗೆ ಎಲ್ಲ ಸಿಗಬೇಕು ತಾನೆ, ಎಲ್ರಿಗೂ ಅದೇ ಸ್ವಪ್ನ. ಯಾಕೆ ಸಿಗೋದಿಲ್ಲ? ಜಾಗೃತ ವಸ್ತುಗಳು ಇಲ್ಲದೇ ಇರುವ ವಸ್ತುಗಳನ್ನು ಇದೆ ಎಂದು ಭಾವಿಸಿ ಆಮೇಲೆ ಕನಸು ಕಾಣ್ತೀನಿ ನೀನು, ಅರ್ಥ ಮಾಡ್ಕೋ. ಇಲ್ಲದೇ ಇರುವಂತಹ ಅವಸ್ತುಕವಾದ ಜಾಗೃತಾವಸ್ಥೆಯ ವಸ್ತುಗಳನ್ನು ನೀನು ಇದೆ ಎಂದು ಭಾವಿಸಿಕೊಂಡು ನಿರ್ಧರಿಸಿಕೊಂಡು ಆ ಮೂಲಕವಾಗಿ ಸಂಸ್ಕಾರ ಬೆಳೆಸಿಕೊಂಡು ಅದರ ಇಂಪ್ರೆಷನ್ಗಳಿಂದ ನೀನು ಈ ಸ್ವಪ್ನವನ್ನು ಕಾಣ್ತಾ ಇದ್ದೀಯಾ. ಆದ್ದರಿಂದ ಅವರವರ ರಿಸೆಪ್ಟಿವಿಟಿ ಹೇಗಿರ್ತೋ ಹಾಗೆ ಸ್ವಪ್ನಗಳು ಬೇರೆ ಬೇರೆ ಇರ್ತವೆ. ಇಲ್ಲೇ ಇಲ್ಲ, ಯಾರಪ್ಪ ನಿನಗೆ ಇಲ್ಲದೇ ಇರುವುದನ್ನು ಇದೆ ಅಂತ ನೀನು ಅನುಭವಿಸುವಂತ ಯಾರು ಹೇಳಿದರು? ಇಲ್ಲದೇ ಇರುವಂತಹದ್ದನ್ನು ಇದೆ ಎಂದು ಭಾವಿಸೋದು, ಇದೆ ಎನ್ನುವಂತ ಭಾವಿಸೋದ್ರಿಂದ ಆ ಮೂಲಕವಾಗಿ ರಾಗದ್ವೇಷಗಳನ್ನು ಅನುಭವಿಸೋದು, ರಾಗದ್ವೇಷ ಅನುಭವಿಸಿದ ಮೂಲಕವಾಗಿ ಬೀಜಗಳನ್ನು ಉಂಟು ಮಾಡ್ಕೊಬೋದು, ಆ ಬೀಜಗಳಿಂದಾಗಿ ಆ ಸ್ವಪ್ನವನ್ನು ಕಾಣೋದು. ಇದೆಲ್ಲ ಸ್ವಪ್ನ ಜಾಗೃತದ ಎಲ್ಲ ಸಂಸಾರ ಇದ್ದ ವಸ್ತುವಿನಿಂದಾಗಿಯೋ ಇಲ್ಲದೇ ಇದ್ದ ವಸ್ತುವಿನಿಂದಾಗಿಯೋ ವಿಚಾರ ಮಾಡಿ ಉತ್ತರ ತಗೊಂಡು ಬಾ, ಮುಂದಿನ ಸಲ ಬರ್ತೀನಿ. ಇಲ್ಲದೇ ಇರೋ ವಸ್ತು ಮತ್ತೆ ನಮ್ಮ ತಲೆ ಯಾಕೆ ತಿಂತೀಯ? ಇಲ್ಲದೇ ಇರೋದನ್ನು ನೋಡ್ತೀಯ, ನಮ್ಮ ತಲೆ ತಿಂತೀಯ? ಇಲ್ಲದೇ ಇಲ್ಲ ಅವಸ್ತು ಅಂತ. ಓ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಜೈ ಶ್ರೀ ದಯಾನಂದ. ನಾರಾಯಣ ನಾರಾಯಣ.